ಮುಖ್ಯ. ಅದ್ರ ಜೊತೆಗೆ ಬೆಳಗ್ಗೆ ಯಾವ ರೀತಿ ಉಪಯೋಗ ಆಗ್ತದೆ? ಒಂದು ಒಳಗಡೆ ಕೆಲಸಗಾರ ಬೇರೆ ಅಂತ ಇರ್ತಾವ್ರೆ, ಈಗ ಒಂದು ತಾಯಿ ಬೇರೆ ಒಂದು ಕೆಲಸಗಾರ ಬೇರೆಗಳಂತ ಹತ್ತಿ ಇರ್ತಾವ. ಹತ್ತಿ ಕೆಲಸಗಾರ ಬೇರೆಗಳು ಏನ್ ಮಾಡ್ತಾವೆ, ಹುಡುಕಿಂತ ಹೋಗ್ತಿರ್ತದೆ ಪೋಷಕಾಂಶಗಳು ಎಲ್ಲೆಲ್ಲೆಲ್ಲಿ ಅಂತ. ಈ ಆಟೋಮೆಟಿಕ್ ನಾವು ಅಲ್ಲೇ ಕೊಡೋದ್ರಿಂದ ಅಲ್ಲೇ ಒಂದು ಸಾಕಾಗುವಷ್ಟು ಪ್ರಮಾಣದಲ್ಲಿ ಗಿಡ ಬೆಳವಣಿಗೆ ಯಾವ ಒಂದು ರೋಗ ಯಾವ ಒಂದು ಕೀಟ ಜೊತೆಗೆ ಅಟ್ಯಾಕ್ ಮಾಡಲ್ಲ, ಕೀಟ ಯಾಕೆ ಅಟ್ಯಾಕ್ ಮಾಡಲ್ಲ ಅಂದ್ರೆ, ಒಂದು ರಾಸಾಯನಿಕ ಗೊಬ್ಬರ ಗಿಡದಲ್ಲಿ ಇತ್ತಪ್ಪ ಅಂದ್ರೆ ಅದಕ್ಕೆ ಅಟ್ಯಾಕ್ ಮಾಡ್ತೈತೆ, ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಅದು ಸೇವನೆ ಮಾಡ್ತೈತೆ ಅದು ಕೀಟ. ಈಗ ನಾವು ಅದನ್ನ ಕಡಿಮೆ ಮಾಡಿಬಿಟ್ರಪ್ಪ ಅಂದ್ರೆ ಅದ್ರ ಏನಿಲ್ಲ, ನಾವು ಯಾಕೆ ಹೋಗ್ಬೇಕು ಅಂತ ಮತ್ತೆ ಬೇರೆ ತೋಟಕ್ಕೆ ಹೋಗುತ್ತೆ ಕೀಟ. ಆ ರೀತಿ ಅದಕ್ಕೆ ಒಂದು ಬೆಳವಣಿಗೆ ಹಂತದಲ್ಲಿ ಮನುಷ್ಯ ಯಾರು ಕೇಳು, ಒಬ್ಬ ಬೆಳವಣಿಗೆ ಹಂತದಿಂದ ಕಬ್ಬು ಬೆಳೆದ ಬೆಳಕ ಹತ್ತಿದ್ನಪ್ಪ ಅಂದ್ರೆ ಅವ್ನು ಯಾರು ಅಟ್ಯಾಕ್ ಮಾಡಲ್ಲ, ಅವನು ಸ್ಟ್ರಾಂಗ್ ಇರ್ತಾನೆ. ಅವ್ನು ಏನು ಜ್ವರ ಬಂದ್ರೆ ನೆಗಡಿ ಬಂದ್ರೆ ಏನು ಬಂದ್ರೆ ಅವ್ನಿಗೆ ಆಗಲ್ಲ. ಹಂಗ ಒಂದು ಇರ್ತೈತಲ್ಲ ಜೀವಾಮೃತ ನಾವು ಭೂಮಿಗೆ ಮೊದಲಿಂದ ಬಳಸೋದ್ರಿಂದ ಆ ರೀತಿ ಅವನಿಗೆ ಸ್ಟ್ರಾಂಗ್ ಆಗುತ್ತೆ ಭೂಮಿ, ರೋಗ ನಿರೋಧಕ ಶಕ್ತಿ ಪಡಿತೈತೆ, ರೋಗ ನಿರೋಧಕ ಶಕ್ತಿ ಪಡಿತೈತೆ. ಆಮ್ಯಾಕ ಇನ್ನೊಂದು ನಮ್ಮ ಮಸಾರಿ ಭೂಮಿ ಒಳಗಡೆ ಒಂದು ಮ್ಯಾಗ್ನೀಷಿಯಂ ಕುರಿತು ಜಾಸ್ತಿ ಇರ್ತೈತೆ ನಮ್ಮ ತೋಟಕ್ಕೆ. ಮ್ಯಾಗ್ನೀಷಿಯಂ ಅಂದ್ರೆ ನಾವು ಫಸ್ಟಿಗೆ ನಾವು ಯಾವುದೋ ಒಂದು ಡೈರೆಕ್ಟ್ ಆಧಾರ ಕೊಡ್ಬೋದು, ಒಂದು ಎಷ್ಟಪ್ಪ ಅಂದ್ರೆ ಒಂದು 20 ದಿವಸದ ಬೆಳಿಗ್ಗೆ ಒಂದು ಆಟಕ್ಕೆ ಒಂದು 10 ದಿವಸ ಬೇಕಾಗುತ್ತೆ ರೀ. ಆಮ್ಯಾಕ ಒಂದು 10-12 ದಿವಸಕ್ಕೆ ಎಡೆ ಪಡೆ ಹರ್ಕೊಂಡು ಮೊದಲು ಒಂದು DAP ನಾವು ಕೊಡ್ತೀವಲ್ಲ, ಕೊಡೋ ಟೈಮ್ನಲ್ಲಿ ಏನು ಮಾಡ್ಬೇಕಂದ್ರೆ ಮ್ಯಾಗ್ನೀಷಿಯಂ ಒಂದು ಎಕರೆಕ್ಕೆ 25 kg ಕೊಡ್ಬೇಕು ರೀ. 25 kg ಕೊಡೋದ್ರಿಂದ ಯಾವ ಒಂದು ಇನ್ನು ಹತ್ತಾಗ ಒಂದು 4 ತಿಂಗಳ 3.5-4 ತಿಂಗಳ ತನಕ ಅದಕ್ಕೆ ಶಕ್ತಿ ಕೊಡ್ತದೆ. ಅದು ನಾವು ಮ್ಯಾಗ್ನೀಷಿಯಂ ನಾವು ಹಾಕಿದ್ರಪ್ಪ ಅಂದ್ರೆ ಕೆಂಪು ರೋಗ ಬರ್ಬೋದಲ್ಲ, ಕೆಂಪು ರೋಗ ನಾವು ಏನಾರ ಅಟ್ಯಾಕ್ ಮಾಡಿದಪ್ಪ ಅಂದ್ರೆ ಅದು ಕಾಯಿ ಇಳುವರಿ ಕಡಿಮೆ ಆಗುತ್ತೆ, ಸೈಜ್ ಸಣ್ಣ ಆಗ್ತೈತೆ. ಆ ಒಂದು ಹಾಕ್ಬೇಕು ಸರ್. ಇದನ್ನೆಲ್ಲ ಕೊಡೋದ್ರಿಂದ ಸ್ವಲ್ಪ ಬೆಳೆ ಸದೃಢವಾಗಿ ಬೆಳೆಯುತ್ತೆ. ಈಗ ನೀವು ತುಂಬಾ ಕಮರ್ಷಿಯಲ್ ಆಗಿ ಈ ಹತ್ತಿ ಬೆಳೆಯನ್ನ ಬೆಳೆಯಲಿಕ್ಕೆ ಶುರು ಮಾಡಿದ್ರಿ ಬೀಜೋತ್ಪಾದನೆಗಾಗಿ, ಭೂಮಿ ಸಿದ್ಧತೆ ಇದಕ್ಕಾಗಿ ವಿಶೇಷವಾಗಿ ಮಾಡ್ಕೋಬೇಕು ಸರ್, ಏನ್ ಮಾಡ್ತೀರಿ ನೀವು? ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕಂದ್ರೆ ಈಗ ಮುಂಗಾರಿ ಹಂಗಾಮ್ನಲ್ಲಿ ಏನ್ ಇರ್ತೈತಲ್ರಿ ಯಾವಪ್ಪ ಅಂದ್ರೆ ಫೆಬ್ರವರಿ ಮಾರ್ಚ್ ಏನ್ ಮಾಡುವ ಹೊಲೆಯನ್ನ ಮಡಿಕೆ ಹೊಡ್ಸ್ಬೇಕು, ಬಲರಾಮ್ ನೇಗಿಲ್ ಅಂತ 5 ಮಡಿಕೆ ಹೊಡಿಸ್ಕೊಂಡು 5 ಮಡಿಕೆ ಹೊಡಿಸ್ಕೊಂಡು ಟ್ರಿಲ್ಲರ್ ಹೊಡೆದ್ಬಿಡಕ್ರಿ. ಟ್ರಿಲ್ಲರ್ ಹೊಡೆದಾಗ ಗೀರ್ ಬೀಳ್ತೈತೆ. ಗಿರ್ದಾಗ ನೆನಪ ಕುರಿ ಗೊಬ್ಬರ ಆಗಲಿ, ಎಕರೆಗೆ 4 ಟ್ರ್ಯಾಕ್ಟರ್ ಹಾಕ್ಬೇಕ್ರಿ. 4 ಟ್ರ್ಯಾಕ್ಟರ್ ಹಾಕೊಂಡು ಅದನ್ನ ಮತ್ತೆ ಟ್ರಿಲ್ಲರ್ ಹೊಡೆದು ಕುಂಟೆ ಹಾಕಿ ಅಗದಿ ನೀಟ್ ಮಾಡ್ಕೊ ಅಂತ ಇಟ್ಕೊಂಡಿರ್ಬೇಕು. ಏನಾದ್ರು ಹಿಂಗಾರಿ ಪಂಗಾರಿ ಮಳಿ ಬಂತಪ್ಪ ಅಂದ್ರೆ, ಹಿಂಗಾರಿ ಯಾವನೋ ಒಂದು ಹಳೆ ಮಳೆ ಪಳೆ ಯಾವನೋ ಬಂತಪ್ಪ ಅಂದ್ರೆ ನಮ್ಗೆ ಏನಾಗ್ತದೆ ಅಂದ್ರೆ ಅದು ತನ್ನು ಹಿಡಿದು ಬಿಡ್ತಿರ್ತೈತೆ. ಮೊದಲು ನೀರು ಬಿಡ್ಕೋಬೇಕ್ರಿ ನಾವು ಹೊಲಕ್ಕೆ ಸಿದ್ಧತೆ ಮಾಡ್ಕೋಬೇಕಾರ. ನಾವು ಒಣನಿಲ್ದಾಗ ಮಾಡಕ್ ಬರ ಸಿದ್ಧತೆ ತಂಪು ಇರ್ತೈತಲ್ಲ, ತಂಪು ಇದ್ದಾಗ ನಾವು ರೆಡಿ ಮಾಡ್ಕೋಬೇಕು. ನಾವು ಟ್ರಿಲ್ಲರ್ ಎಲ್ಲ ಹೊಡ್ಕೊಂಡ ಕಟ್ಟೋಣ, ಅದ್ರ ತಿಪ್ಪಿ ಗೊಬ್ಬರ ಏರಿಬಿಟ್ಟಪ್ಪ ಅಂದ್ರೆ ಮತ್ತೆ ಟ್ರಿಲ್ಲರ್ ಹೊಡೆದ ಮುಚ್ಚಿದ್ಯಪ್ಪ ಅಂದ್ರೆ ತೇವಾಂಶ ಕಾಪಾಡ್ಕೊಂಡು ಅದನ್ನ ಉಷ್ಣಾಂಶ ಕಡಿಮೆ ಆಗ್ತೈತೆ. ಅದು ತಿಪ್ಪಿ ಗೊಬ್ಬರದ ಉಷ್ಣಾಂಶ ಕಡಿಮೆ ಆಗಿ ಒಂದು 20-21 ದಿವಸಕ್ಕೆ ಅದು ತನ್ನ ಬೆಳೆಯುವಂತ ಯಾವುದೊಂದು ಬೆಳೆ ಹಾಕಿ ಸಿದ್ಧತೆ ತಯಾರಾಗ್ತೈತೆ. ನಾವು ತಿಪ್ಪಿ ಗೊಬ್ಬರ ಏರಿವಿ ಅಂತೇಳಿ ಒಂದು 8 ದಿವಸ ಬಿಟ್ಟು ನಾಕಿದ್ಯಪ್ಪ ಅಂದ್ರೆ ಒಂದು ಕೆಲಸಗಾರ ಬೇರುಗಳಂತವಲ್ಲ ಸುಟ್ಟು ಬಿಡ್ತಾವೆ. ಸುಟ್ಟಾಗ ನೆಟೆ ನಿಂತ್ಕೊಂಡು ಕೆಂಪು ರೋಗ ಬಂದು ತಿಪ್ಪಿ ಗೊಬ್ಬರಕ್ಕೆ ಸುಟ್ಟೋದು ಅಂತಾರೆ. ನಾವು 20 ದಿವಸ ಮುಂಚಿತವಾಗೇ ಮಾಡ್ಬೇಕು ಅದನ್ನ. ಎಂತ ನೀವು 20 ದಿವಸ ನಾವು ಮಾಡೋದಾಗಲಿಲ್ಲ, ನಾವು ಲೇಟ್ ಮಾಡಿದ್ರ ನಾವು ಅದನ್ನ ಹಾಕ್ಬೇಕು ಬೆಳಿ. ಮಂದಿ ಕಂಪ್ನಿಯವ್ರು ಗಂಟೆ ಬಿದ್ದಿರ್ತಾರೆ, ಏ ಹಾಕ್ಬಿಟ್ಟು ಟೈಮ್ ಆತಂತ ಹಾಕಿದ್ರೆ ನಾವು ಟೈಮ್ ಮಾಡಬಾರ್ದು. ಯಾಕಂದ್ರೆ ಅವ್ರು ಗಿರಣಿ ಚಾಲೋ ಆಗ್ತಿರ್ತ ಮಾರಾಮಿಗೆ, ಗಿರಣಿ ಸಲುವಾಗಿ ನಿಂದಿರ್ಬಾರ್ದು ಅಂತೇಳಿ ನೀವು ಮಾಡ್ರ ಅಂತ ಕಲಿ ಬಿದ್ದಿರ್ತಾರೆ. ನಾವು ಮಾಡಕ್ ಹೋಗ್ಬಾರ್ದು. ಏನಪ್ಪ May 15 May 15-24 ಹಾಕಿದ್ರೆ ಆರಾಮ್ ಬೆರಿ ಬದತ್ತೆ. ಹಿಂಗಾರಿ ಮೇಲೆ ಅವಾಗ ಬಿತ್ತನೆ ಮಾಡ್ಬೇಕು. ಮುಂಗಾರಿ ಮೇಲೆ ಸ್ಟಾರ್ಟ್ ಆಗಿರುತ್ತೆ, ಅಲ್ಲಿ ಒಂದೆರಡು ಆಗಿರ್ತಾವ, ಅವು ತಂಪು ಬದತ್ತೆ. ನಮ್ಗ May 15 ಜೂನ್ 7 ಇದು ಮುರುಘಶ್ವರ ಮಳೆ ಕಲ್ತಿರ್ತೈತೆ, ಅಲ್ಲಿ ತೊನು ಬಿಟ್ಟು ಬಿಡುತ್ತೆ. ಆ ಟೈಮ್ನಾಗ ಆರಾಮ್ ಬಿಸಿಲು ಎಷ್ಟು ಬೆಳೆ ಕಡಿಮೆ ಆಗಿರ್ತೈತೆ. ಬಿತ್ತನೆ ಅಂತರ ಬಗ್ಗೆ ಹೇಳಿ, ಬೀಜದಿಂದ ಸಾಲಿಂದ ಸಾಲಿ ನೋಡ್ರಿ, ಒಂದು 3-3.5 ಫೀಟ್ ರೀ ಸಾಲಿಂದ ಸಾಲಿ 3.5 ಫೀಟ್ ಗಿಡದಿಂದ ಗಿಡಕ್ಕೆ ನೋಡ್ರಿ, ಒಂದು ಫೀಟ್ಗೊಂದು ನಾವು ಬೀಜ ಉರಿತೀವಿ. ಅವ್ರು ಕಂಪ್ನಿಯವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ ಪೌಡರ್ ಕೊಡ್ತಿವಲ್ಲ, ಕಿತ್ತಾರ ಅವ್ರು ಹೆಣ್ಣು ಗಂಡು ಅದ್ರ ಮಿಶ್ರಣ ಮಾಡಿ ಬಿಟ್ಟಿರ್ತಾರ. ಅವ್ರು ಅವ್ನು ಕಿತ್ತಿ ಗಂಡು ಹೆಣ್ಣು ಅಷ್ಟ ಉಳಿಸಿರ್ತಾರೆ, ಸಪ್ರೇಟ್ ಅವು ಬೇರೆ ಗಂಡು ಇರ್ತಾವ. ಹೇಗೆ ಗುರುತಿರ್ತೀರಿ ಅದನ್ನು ಸಸಿಯನ್ನು? ಸಸಿ ಅಂದ್ರೆ ಅವ್ ಸಪ್ರೇಟ್ ಬೀಜನ ಉರಿತೀವಿ, ಅದು ಕಪ್ಪು ಬರ್ತಾರೆ ಗಂಡು ಅಂದ್ರೆ. ಇದ್ರಲ್ಲಿ ಅಂದ್ರೆ ಪೌಡರ್ ಬರ್ತೈತೆ, ಸೇಮ್ ಇರ್ತೈತೆ. ಬಿತ್ತುವಾಗಲೇ ಬೇರೆ ಬಿತ್ತಿರ್ತಾರ ಅವು? ಸಪ್ರೇಟ್ ಗಂಡು ಪೌಡರ್ ಕೊಡೋ ಅಂತ ಬೇರೆ ಬಿತ್ತಿರ್ತೀವಿ. ಪೌಡರ್ ಕೊಡ್ಲಾರ್ದು ತಾವ ಕಲಿಸ್ಬಿಟ್ಟಿರ್ತಾರ ಸೇಮ್ ಹೆಣ್ಣು ಗಂಡಕ್ಕೆ ಏನು ಬಿಡ್ತಾನೆ ಇರಲ್ಲ. ಅವು ಗಂಡು ಏನ್ ಮಾಡ್ತೈತೆ, ಅದ್ರಲ್ಲಿ ಗಂಡು ಬೇರೆ ಗಂಡು ಕಲಿಸಿರ್ತಾರಲ್ಲ, ನಾವು ಹೂ ನೋಡಿದ್ಗಟ್ಟೇನ ಅರಳದಂಗೆ ಬೆಳ್ಳಗ್ ಅರಳಿ ಇರ್ತೈತೆ, ಅದು ಗಂಡು ಕಿತ್ಬೇಕಂತಾರ. ಹೆಣ್ಣು ಅಂದ್ರೆ ಒಂದು ಅರಳಿದ್ವರ್ದಾಗ ಸಣ್ಣಾಗಿರ್ತೈತೆ ಹೆಣ್ಣು ಅಂತ, ಅದು ಬಿಟ್ಕೊಂಡು ಗಂಡು ಕಿತ್ಕೊಂತ ಬಿಡ್ತಾರ ಹಂಗ ಆಗ್ಬಿಡುತ್ತೆ ಬೆಳಿ. ಅವಾಗ ಗಂಡಿನ ಪೌಡರ್ ಬರುತ್ತೆ ಇಷ್ಟಪ್ಪ, 2 ತಿಂಗಳಿಗೆ ಪೌಡರ್ ಸ್ಟಾರ್ಟ್ ಆಗ್ತದೆ, 2 ತಿಂಗಳಿಗೆ ಇದು ಸ್ಟಾರ್ಟ್ ಆಗ್ತದೆ. ಇದೇನು 1.5 ತಿಂಗಳು ಸ್ಟಾರ್ಟ್ ಆಗ್ತೈತೆ. ನಾವು ಮಾಡಬಾರ್ದು, ಯಾಕಂದ್ರೆ ಸಣ್ಣ ಬೆಳೆಯುತ್ತೆ, ನಾವು ಬೆಳೆದಂತ ಮಾಡಿದ್ರೆ ಒಂದಿಷ್ಟು ಕಾಯಿ ಹಿಡಿದು ನಿಂತ್ಕೊಂಡ್ಬಿಡ್ತೈತೆ, ಬೆಳವಣಿಗೆ ನಿಂತು ಬಿಡ್ತೈತೆ. ಎರಡು ತಿಂಗಳಾದ ಪ್ರೌಢಾವಸ್ಥೆಗೆ ಬರ್ತೈತೆ ಅದು ಗಂಡು, ನಾವು ಎಣ್ಣೆ ಹಾಕಿರ್ತೀವಲ್ಲ ಅದು ಗಂಡಾಲೆ ಪ್ರೌಢಾವಸ್ಥೆಗೆ ಅದು ಬಂದಿರ್ತೇವೆ, ಅದು ಪೌಡರ್ ಮಾಡ್ಕೊಂತೀವಿ. ಅದು ಏನ್ ಮಾಡ್ತೇವೆ, ಸುಲ್ಕೊಂಡು ಒಳಗಿಂದ ಒಂದು ಇರ್ತತಲ್ರಿ ಮೊಗ್ಗು, ಅದನ್ನೆಲ್ಲ ನಾವು ಸ್ವಲ್ಪ ಬಿಸಿಲಿಗೆ ಅಲ್ಲೇ ಸ್ವಲ್ಪ ಅರಬಿಸಿಲಿಗೆ ಅಂತೆಲ್ಲ ಹಾಕ್ಬಿಟ್ರೆ ಅದು ಅರಳುತ್ತೈತೆ, ಅಲ್ಲಿ ಪೌಡರ್ ಉದುರುತ್ತೆ. ಅದನ್ನ ಜಿರಡಿ ತಗೊಂಡು ಹಿಡ್ಕೊಂಡು ಅದನ್ನ ಒಂದು ಬಟ್ಲಾಗ ಹಾಕಿ ಮಾಡ್ತೀವಿ. ಅದನ್ನು ಒಬ್ಬೊಬ್ರು ಒಂದು ಸುಮಾರು ಒಂದು ಎಕರೆ ಮೂರು ಲೇಬರ್ ಬೇಕಾದಕ್ಕೆ, ಮೂವರಾದ್ರೆ ಸಾಕು ಒಂದೇ ಒಂದು ಪ್ಲಾಟಿಗೆ, ಒಂದೆರಡು ಅಂದ್ರೆ ಆರು ಮಂದಿ ಬೇಕಾಗುತ್ತೆ. ಎರಡು ಪ್ಲಾಟ್ ಮಾಡಿದ್ವಿ, ಆರು ಮಂದಿನ ಕೊಡ್ಕೊಂಡು ಅವ ಪೌಡರ್ ಹಾಕೊಂಡು ಅವರು ಇಟ್ಕಂತೀವಿ. ಅದಕ್ಕೆ ಸುಲಿದ್ರೆ ಅದ್ರ ಮೂಗಿಗೆ ಟಚ್ ಮಾಡ್ಕೊಂಡು ಟಚ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಏನಂದ್ರೆ 11-12 ಬಲ ಅಂದ್ರೆ ಒಂದ್ ಗಂಟೆ ಅಂದ್ರೆ ಕ್ರಾಸ್ ಮುಗಿಬೇಕ್ರಿ, ಮುಗಿಬೇಕ್ರಿ. ಯಾಕಂದ್ರೆ ಅದ್ರಲ್ಲಿ ಪೌಡರ್ ಅತಿಗೆ ಅಂತೈತೆ, ಅದಕ್ಕಿಂತ ಮೇಲ್ಪಟ್ಟಾದ್ರೆ ಹತ್ತಾಗಲ್ಲ. ಬಡನ ಹಚ್ಚಿದ್ರು ಇಲ್ವೇ ಅದು ಹಾಕಲ್ಲ, ಕಾಯಿ ಉದುರಿ ಬಿಡ್ತೈತೆ. ಒಂದು ನಿಗದಿತ ಸಮಯದಲ್ಲಿ ನಾವು ಮುಗಿಸ್ಕೋಬೇಕು, ಮುಗಿಸ್ಕೋಬೇಕು. ಇದಾದ್ಮೇಲೆ ಬೇರೆ ಏನಾದ್ರು ಸಮಸ್ಯೆಗಳು ಬರ್ತಾವ? ಬರ್ತವೆ. ಏನೇನು ಸಮಸ್ಯೆಗಳು ಅವು? ಏನು ಸಮಸ್ಯೆ ಬರ್ತಾವ ಅಂದ್ರೆ, ಮೊದಲು ನಾವು ಬಿತ್ತನೆ ಇದು ಸಸಿಗಳು ಬರ್ತಾರೆ, ಜಿಗಿ ಅಂತ ಬಂದ್ಬಿಡ್ತಾರೆ. ಅದು ಅವಾಗ ನಾವು ಎಣ್ಣೆ ತಂದು ಮುನಕಟ್ಟ ಪಾಪ ಫಸ್ಟಿಗೆ ನಾವು ಹೊಡಿಬೇಕ್ರಿ. ಕಾನ್ಪಡೆ ಎಷ್ಟಪ್ಪ ಎಕರೆಗೆ ಒಂದು ಒಂದು ಟ್ಯಾಂಕಿಗೆ ಏಳು ಮೇಲೆ ಅಥವಾ ಹತ್ತೆ ಮೇಲೆ ಹಾಕಿ ಸ್ಪ್ರೇ ಮಾಡ್ಬೇಕ್ರಿ. ಸ್ಪ್ರೇ ಮಾಡಿದ್ರೆ ಮುಟ್ಟಿಗೆ ರೋಗ ಸಣ್ಣ ಒಂದು ಕಣ್ಣಿಗೆ ಕಾಣಲಾರ್ದಂಥ ಸೂಕ್ಷ್ಮ ಜೀವನಗಳು ಬಂದಿರ್ತಾವೆ, ಸತ್ತೋಗ್ಬಿಡ್ತಾವೆ. ನೆಕ್ಸ್ಟ್ ನಾವು ಬೆಳೆದಾಗ ಏನಪ್ಪ ಅಂದ್ರೆ ನಾವು ಮೊನಕಡೆ ಈ ವರ್ಷ ಮೊನಕಡೆ ಪಾಪ ಸೋಡಿ ನೆಕ್ಸ್ಟ್ ಹೊಡಿಬೇಕಾಗಿತ್ತಲ್ಲ, ಗೋಕೃಪಾಮೃತ ಬಳಸಿದ ನೀವು ಈ ಸಲ ಈ ಯಾವೊಂದು ರೋಗ ಇಲ್ಲ. ಮೊಟ್ಟ ಒಂದು ಎಲಿ ವಿಲೇ ದೇಲಿ ಬಿಡಪ್ಪ ನಂಗೆ ಅಷ್ಟು ನೀಟ್ ಆಯ್ತು. ಆರಂಭದಲ್ಲಿ ಭೂಮಿಗೆ ಕೊಟ್ಟಿದ್ದೀರಿ, ಜೀವಾಮೃತ ಕೊಟ್ಟಿದ್ದೀರಿ, ಜೀವಾಮೃತ ಕೊಟ್ಟಿದ್ದೀರಿ. ಈ ಗೋಕೃಪಾಮೃತ ಯಾವಾಗ ಕೊಟ್ಟಿದ್ರಿ? ಗೋಕೃಪಾಮೃತ ರೀ, ಗೋಕೃಪಾಮೃತ ಒಂದು 20 ದಿವಸ ಬೆಳಿರಿ. ಸ್ಪ್ರೇ ಮಾಡ್ಬೋದು, ಸ್ಪ್ರೇ ಮಾಡ್ಬೋದ್ರಿ. ಗಿಡಕ್ಕನ್ನ ಹಾಕ್ಬೋದ್ರಿ. ಗಿಡಕ್ಕನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಯಾವ ಒಂದು ರೋಗ ಅದಕ್ಕೆ ಅಟ್ಯಾಕ್ ಮಾಡಲ್ಲ. ಯಾಕಂದ್ರೆ ಭೂಮಿ ಒಂದು ಸಡ್ಲ ಎದ್ದಿದ್ದು ಸಾಕಷ್ಟು ಪ್ರಮಾಣ ಸ್ಪೀಡ್ ಆಗಿರ್ತೈತೆ. ನಿಮ್ಗೆ ಗೋಕೃಪಾಮೃತ ಕೊಟ್ಟಮೇಲೆ ರೋಗಗಳು ಬಂದಿಲ್ಲ? ಬಂದಿಲ್ಲ ಸರ್, ಯಾವ ಒಂದು ರೋಗ ಬಂದಿಲ್ಲ, ಕೀಟನೂ ಬಂದಿಲ್ಲ. ಸೊ ಒಂದ್ ರೀತಿಯಿಂದ ಉಳಿತಾಯ ಇದೆ, ನಿಮ್ಗೆ ಉಳಿತಾಯ ಸಾಕಷ್ಟು ಪ್ರಮಾಣದಲ್ಲಿ ಉಳಿತಾಯ. ಅದು ಗೋಕೃಪಾಮೃತ ಬಳಸೋದ್ರಿಂದ ಏಕದ್ದು ಒಂದು ತಾಸೆ ಚೇಂಜ್ ಆಗ್ತದೆ ಅಂತ ಅದು ಮುಟ್ಟಿದ್ರೆ ಹಂಗೆ ಬಾಧಿಸ್ಕೊಂಡು ನಿಂತರು. ಅಂತ ಒಂದು ಒಳ್ಳೆಯ ಒಂದು ಗೋಕೃಪಾಮೃತ ಮಾಡ್ಬೇಕಾದ್ರೆ ಏನಂದ್ರೆ, ನಮ್ಮ ಗೋಕೃಪಾಮೃತ ಎಲ್ಲ ರೈತರು ಮಾಡಿರ್ತಾರಲ್ಲ, ಆದ್ರೆ ಒಂದು ಲೀಟರ್ ತಗೋ ಕೇಳ್ತಾರೆ, ಅದೇ ಫ್ರೀ ಹಾಕಿ ಕೊಡ್ತಾರೆ. ಒಂದು ಲೀಟ್ರು ಉಳಿ ಮಜ್ಜಿಗ್ರಿ, ನಮ್ಮ ಜವಾರಿ ಹಾಕೋದು ಒಂದು 2 ಕಪ್ಪು ಮೊಸರು ತಗೊಂಡ್ಬಂದು ಮಜ್ಜಿಗೆ ಮಾಡ್ಕೊಂಡು ಇಟ್ಟರೆ ಒಂದು 2-3 ದಿನ ಉಳಿ ಜಾಸ್ತಿ ಆಗ್ತದೆ. ಅದು ಒಂದು ಒಂದು ಲೀಟರ್ ತಗೊಂಡು ಅದು ಒಂದು ಒಂದೇ ಒಂದು 2 ಕೆಜಿ ಬೆಲ್ಲ ರೀ, ಸಣ್ಣ ಪುಡಿ ಪುಡಿ ಪುಡಿ ಮಾಡಿ ಒಂದು ಪಾಕ ಮಾಡಿ ಡ್ರಮ್ಮಿಗೆ ಹಾಕೊಂಡು ತಿರ್ಕ್ಯಾಂತ ಮುಂಜಾನೆ ಸಂಜೆ 3 ದಿವಸದಾಗ ಸ್ಟಾರ್ಟ್ ಆಗ್ಬಿಡ್ತಾರೆ, ಬಂದ್ಬಿಡ್ತಾರೆ. 3 ದಿವಸದಾಗ ನಾವು ಸ್ಪ್ರೇ ಮಾಡ್ಬೋದು, ಪ್ಲಾಸ್ಟಿಕ್ ಡ್ರಮ್ ತಗೊಂಡು ಅದ್ರಾಗ ಹಾಕ್ಬಿಟ್ಟು 3 ದಿವಸದಾಗ ಸ್ಪ್ರೇ ಮಾಡ್ಬೋದು. 3 ದಿವಸದಾಗ ನಾವು ಬಂದ್ಬಿಡ್ತಿರೋದು, ಆಟೋಮೆಟಿಕ್ ಮಾಡ್ಬೋದು. ಮತ್ತೆ ನಾವು 3 ದಿವಸಕ್ಕೆ ಸ್ಪ್ರೇ ಮಾಡಲಿ, ನಾವು ಹಾಕಿ ಮತ್ತೆ ನಾವು ಅದು ಅದ್ರಕ್ಕೆ ಮತ್ತೆ ಬೆಲ್ಲ ಮಜ್ಜಿಗೆ ಹಾಕಿ ಮತ್ತೆ ಅದ ಸ್ಟಾರ್ಟ್ ಮಾಡ್ಕೊಂತ ಹೋದ್ರೆ ನಾವು ಯಾವ ರಾಸಾಯನಿಕ ಬಹಳ ಸತ್ತಕ್ಕೆ ಇಲ್ಲ, ನಮ್ಗೆ ಬೇರೆ ಬೆಳೆ ಬೈತೀವಲ್ಲ ಹಂಗೆ ಬೆಳಿಬೋದು. ಮೊದಲು ನೀವು ಅಂದರೆ ಭೂಮಿಗೆ ಜೀವಾಮೃತ ಕೊಟ್ಟಿದ್ದೀರಿ, ಆನಂತರ ಗೋಕೃಪಾಮೃತ ಕೊಡ್ತಾ ಬಂದಿದ್ದೀರಿ, ಇವೆರಡನ್ನು ಸರಿಯಾಗಿ ಬಳಸೋದ್ರಿಂದ ಬೆಳೆ ಸ್ವಲ್ಪ ಸದೃಢವಾಗಿರುತ್ತೆ, ಬೇರೆ ರೋಗಗಳು ಸಾಮಾನ್ಯವಾಗಿ ಬರೋದಿಲ್ಲ, ರೋಗ ಮಾತ್ರ ಬರಲ್ಲ. ಸರಿ, ಕಾಯಿ ಕಟ್ಟಿ ಅದು ಬೀಜ ಆಗೋದು ಅಂದ್ರೆ ಹತ್ತಿ ಬಿಡೋ ಎಷ್ಟು ದಿನಗಳು ಬೇಕಾಗ್ತದೆ? ಟಾರ್ಗೆಟ್ ನೋಡ್ರಿ, ಒಂದು ಮೂರುವರೆ ತಿಂಗಳಿಗೆ ಅದು ಕಾಯಿ ಪಡೆಯ ಸ್ಟಾರ್ಟ್ ಆಗ್ತದೆ. ಸೊ ಇದನ್ನ ನೀವು ಮುಂಗಾರು ಪೂರ್ವದಲ್ಲೇ ಬೆಳಿತೀರಿ? ಮುಂಗಾರು ಪೂರ್ವದಲ್ಲೇ ಬೆಳಿಬೇಕು. ಮಳೆಗೆ ಏನಾದರೂ ಸಮಸ್ಯೆಗಳಾಗ್ತದೆ? ಆಗ್ತದೆ ಸರ್, ಮಳೆ ಏನಾದ್ರು ಕ್ರಾಚಿಂಗ್ ಮಾಡೋ ಟೈಮ್ನಾಗ ಮಳೆ ಬಿತ್ತಪ್ಪ ಬರಕತ್ತಪ್ಪ ಅಂದ್ರೆ ಪೌಡ್ರ್ ಹತ್ಕೊಳಂಗಲ್ಲ, ಅದು ನೀರು ಆಗ್ಬಿಡ್ತು, ನೀರು ಬಿದ್ದ್ಬಿಡ್ತೈತೆ. ಅವಾಗ ಅದು ಅರ್ಧಂಬರ್ಧ ಆಗ್ಬಿಡ್ತು. ಅವ ಒಂದು ದಿವಸ ನಮ್ಗೆ ಇವತ್ತು ನಮ್ಗೆ ಲಾಭ ಬಂದಿಲ್ಲ ಅನ್ಬೇಕು. ಆ ರೀತಿ ಒಂದು ಮಳೆ ನೋಡ್ಕೊಂಡು ಮಾಡ್ಬೇಕು. ಹಿಂಗಾರಿಗೆ ಬೆಳೆದ್ರೆ ಒಳ್ಳೇದಾಗಲ್ವ? ಇಲ್ಲ ಸರ್, ಹಿಂಗಾರಿಗೆ ಬೆಳೆ ಬರ ಹಿಂಗಾರಿಗೆ ಏನಪ್ಪ ಅಂದ್ರೆ ನಾವು ಬೇರೆ ಬೇರೆ ಒಂದು ಕಲ್ಲಂಗಡಿ ಅಂತ ಮಾಡ್ಬೇಕು. ನಾವು ಮಾಡಿಲ್ಲ ಸರ್, ಇದಷ್ಟ ಮಾಡ್ಕೊಂತ ಮಳೆ ವರ್ಪು ನೋಡ್ಕೊಂಡು ಮಾಡ್ಕೋಬೇಕು. ಇಲ್ಲ, ನಿಮ್ ಭಾಗದಲ್ಲಿ ಮಳೆ ಜಾಸ್ತಿನ ಕಡಿಮೆ ಮಳೆ ಇದ್ರು ಮಳೆ ವರ್ಕ್ ಮಾಡ್ಕೊಂಡು ಮಾಡ್ಕೊಂತ ಮಳೆ ಬರ್ತದೆ. ನಾವು ಯಾವತ್ತಿಗೆ ಬರತ್ತಾಗ ಆಗಾಗ ಒಂದೊಂದು ಸರ್ವ ಹಂಗ ಬರಕ ಬೇಕಾಕಂದ್ರೆ ಶ್ರಾವಣ ಮಾಸ ಇಂಥ ಟೈಮ್ನಾಗ ಬಂದ್ಬಿಡ್ತೈತೆ, ಮಳೆ ಬರ್ತೈತ್ರಿ. ಹತ್ತಿ ಬಿಡಿಸೋ ವಿಧಾನಗಳು ಏನೇನು ಮಾಡ್ತೀರಿ? ಹತ್ತಿ ಬಿಡಿಸೋ ವಿಧಾನಗಳು ಅಂದ್ರೆ, ಇವತ್ತು ನಾ ಕ್ರಾಸಿಂಗ್ ಏನು ಒಂದೂವರೆ ತಿಂಗಳು ಕ್ರಾಸಿಂಗ್ ಇರತ್ತೆ, 2 ತಿಂಗಳು ಬೆಳೆ ಆದ್ಮೇಲೆ 1.5 ತಿಂಗಳು ಕ್ರಾಸಿಂಗ್, 3.5 ತಿಂಗಳು ಆಗುತ್ತೆ, ಆಟ ಹೊಡೆ ಕತ್ ಬಿಡ್ತೈತೆ. ಒಂದು ತಿಂಗಳದ ಕಂಪ್ಲೀಟ್ ಕ್ಲೋಸ್ ಆಗ್ತದೆ, ಹೊಡಿತೈತ್ರಿ. ಆ ಹೊಡಿಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ನಾವು ಕ್ರಾಸಿಂಗ್ ಮುಗಿಯೋದಕ್ಕಾಗಲಿ ಕ್ರಾಸಿಂಗ್ ಆಗಿ 1 ತಿಂಗಳಿಗಾಗಲಿ CN ಅಂತ ಬಿಡ್ತೈತೆ, ಕ್ಯಾಲ್ಸಿಯಂ. ಅದನ್ನ ಒಂದು ಎಕರೆಕ 5 ಕೆಜಿ ಹಂಗ ನಾವು ಡ್ರಿಪ್ಪಿ ಬಿಡ್ಬೇಕ್ರಿ. ಡ್ರಿಪ್ಪಿ ಬಿಡೋದಂದ್ರೆ ಸೈಜ್ ಕಾಯಿ ಬರ್ತೈತೆ, ಸೈಜ್ ಬಂದ್ಬಿಡ್ತೈತೆ, ಯಾಕದ್ದು ಹೊಡಿತೈತ್ರಿ. ಒಂದ್ 15-20 ದಿವಸ ಕಂಪ್ಲೀಟ್ ಎಲ್ಲ ಹೊಲ್ದಾಗ ಇರ್ಲಿಲ್ಲ ಬಿಡಪ್ಪ ಕಾಯಂಗ ಆ ರೀತಿ ಹೊಡೆದ ಅಂತ ಅಂದ್ಬಿಡ್ತಾರೆ. ಅವ ನಮ್ ಬಿಡ್ಸ್ಕೊಂಡ್ರೆ ತೂಕನ ಜಾಸ್ತಿ ಬರ್ತೈತೆ, ಇಳುವರಿ ಜಾಸ್ತಿ ಬರ್ತೈತೆ, ಎಕರೆಕ 5 ಕ್ವಿಂಟಲ್ ತನ ಆರಾಮ್ ಬರ್ತೈತೆ. ಸರ್, ಇದನ್ನ ಬೀಜ ಮತ್ತು ಹತ್ತಿ ಬೇರೆ ಮಾಡುವ ವಿಧಾನಗಳು ಹೇಗೆ? ಅವರು ಕಂಪ್ನಿಯವ್ರು ಏನ್ ಕೊಟ್ಟರೆ ಗಿರಣಿ ಇರ್ತಾವ್ರು ಅವ್ರು, ಈಗ ಒಂದು 5050 ಅಂತ ನಂಗೆ ಒಂದು ಕೊಟ್ಟಾರೆ. ಬೇರೆಯವರಿಗೆ ಒಂದು 20-30 ಮಂದಿಗೆ ನಮ್ಗೆ ಕೊಟ್ಟಿರ್ತಾರೆ, ಬೇರೆಯವರಿಗೆ ಅವ್ರಿಗೆ ಒಂದು 20 ಬೇರೆ ಒಂದು ಅದರಲ್ಲಿ ವೆರೈಟಿ ಕೊಟ್ಟಿರ್ತಾರೆ. ನಮ್ಮ ವೆರೈಟಿ ಇದ್ದಾಗ ನಮ್ಗೆ ಕರಿತಾರೆ, ಬರೀ ಗಿರಣಿ ಚಾಲಾಗಿರುತ್ತೆ ಹಾಕೊಂಡವ್ರು ನಿಮ್ಮ ವೆರೈಟಿ ಸ್ಟಾರ್ಟ್ ಆಗತ್ತಂತ. ಅವಾಗ ನಾವು ತೊಗೊಂಡು ಹೋಗಿ ಅವ್ರು ಕೊಟ್ಟರೆ ಅವ್ರು ಗಿರಣಿಗೆ ಬೇರ್ಪಡಿಸ್ತಾರೆ, ಅದನ್ನ 10 ರೂಪಾಯಿಗೆ 1 ಕೆಜಿ ತೊಗೊಂತಾರೆ ನಮ್ದು. ಬೇರ್ಪಡಿಸೋದಕ್ಕೆ 10 ರೂಪಾಯಿಗೆ 1 ಕೆಜಿ 3 ಕ್ವಿಂಟಲ್ ನಮ್ಗೆ ನಾವು ತೊಗೊಂಡು ಹೋಗಿ ನಾವು ಹಾಕಿದ್ರೆ ಅದರಲ್ಲಿ 2 ಕ್ವಿಂಟಲ್ ಬೀಜ 1 ಕ್ವಿಂಟಲ್ ಅರಳಿ ಬರ್ತೈತ್ರಿ. ಅರಳಿ ಅಂದರೆ ಮಾರ್ಕೆಟ್ ರೇಟಿಂಗ್ ಅದು ಏನಿರ್ತದೆ, ಹುಬ್ಳಿ ಮಾರ್ಕೆಟ್ ರೀ, ಅವ್ರು ಏನಿರ್ತೈತೆ ಆ ರೇಟ್ ತೊಗೊಂತಾರೆ, ನಮ್ದೇ ತೊಗೊಂತಾರೆ. ಅಂದರೆ ಇದು ಹತ್ತಿ ಬೇರ್ಪಡಿಸೋ ವೆಚ್ಚನೂ ಜಾಸ್ತಿ ಆಗ್ತದೆ ನಿಮಗೆ? ಇಲ್ಲಿ ಜಾಸ್ತಿ ಏನಾಗಲ್ಲ, ಫಸ್ಟಿಗೆ 7 ರೂಪಾಯಿ ಇತ್ತು ರೀ, ಈ ವರ್ಷ 10 ರೂಪಾಯಿ ಮಾಡ್ಯಾರ ಕೆಜಿಗೆ, 1 ಕೆಜಿ ಬೀಜಕ್ಕೆ ರೀ, ಕೆಜಿ ಬೀಜಕ್ಕೆ ಬೀಜಕ್ಕೆ ಮಾಡ್ಯಾರ. ಅವ್ರು ಮತ್ತೆ ಅವರೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋಗಿ ಮಾಡಿಕೊಡ್ತಾರೆ. ಅವಮ್ಮೆ ನಾವು ತೂಕ ಮಾಡ್ತೀವಿ, ಅವನ್ನ ತೂಕ ಮಾಡಿದ್ಗಟ್ಟ ಬೀಜ ಎಷ್ಟಾಗುತ್ತೆ ಅಂತೇಳಿ ತೂಕ ಮಾಡಿ ಅಲ್ಲೆಲ್ಲ ಒಂದು ಗೋಡನ್ ಮಾಡಿರ್ತಾರೆ, ಅಲ್ಲಿ ನಮ್ಮ ಹೆಸರು ಗೆಸರು ಊರೆಲ್ಲ ಬರ್ದು ಫೋನ್ ನಂಬರ್ ಬರ್ದು ಇಟ್ಕೊಂಡಿರ್ತಾರೆ. ಆಮೇಲೆ ಕಾರ್ಯಾಲಯ ಐತಲ್ಲ ಅವತ್ತ ಮಾರಾಟ ಮಾಡಿಬಿಡ್ತಾರೆ. 1 ಕ್ವಿಂಟಲ್ಗೆ 1,000 ರೂಪಾಯಿ ಖರ್ಚು ಬರ್ತದೆ? 1,000 ರೂಪಾಯಿ ಖರ್ಚು ಬರ್ತೈತೆ. ಎಕರೆಗೆ 8 ಕ್ವಿಂಟಲ್ ಆಗ್ತದೆ ನಿಮ್ಗೆ? ಇದು 5 ಕ್ವಿಂಟಲ್ ತನ, 5 ಕ್ವಿಂಟಲ್ ಬರ್ತದೆ, 1,000 ರೂಪಾಯಿ ಖರ್ಚು ಇದಕ್ಕೆ ಆಗ್ತದೆ. ಸೊ ಅಲ್ಲಿಂದ ಬೀಜ ಬೇರ್ಪಡೆ ಮಾಡ್ಕೊಳ್ತೀರಿ, ಹತ್ತಿ ಬೇರ್ಪಡೆ ಮಾಡ್ಕೊಳ್ತೀರಿ, ಹತ್ತಿನೂ ನೀವು ಬೇರೆ ಕಡೆ ಮಾರಾಟ ಮಾಡಲಿಕ್ಕೆ ಕೊಡ್ತೀರಿ. ಅಂದರೆ ಇದು ಈಗಾಗಲೇ ಹತ್ತಿ ಬೀಜದಿಂದ ಬೇರ್ಪಟ್ಟಿರೋದ್ರಿಂದ ಇದಕ್ಕೆ ವಿಶೇಷವಾದ ಬೆಲೆ ಸಿಗ್ತದ? ಹೇಗೆ ರೇಟ್ ಜಾಸ್ತಿ ಸಿಗ್ತದ? ಯಾವುದು ಅರಳಿಗೆ ಅರಳಿಗೆ ಸಿಗಲ್ಲ ಸರ್, ಮಾರ್ಕೆಟ್ ರೇಟ್ ಐತೆ ತಾಟ, ಅದಕ್ಕೆ ಜಾಸ್ತಿ ಪಚ್ಚೆ ಸಿಗಲ್ಲ. ಮಾರ್ಕೆಟಿಂಗ್ ಎಷ್ಟು ತೊಗೊಂತಾರೆ ಮಂದಿ, ಬೇರೆ ಅದು ಬೇರೆ ಓ ಪಿ ಕಮರ್ಷಿಯಲ್ ರೀತಿ ಮಾರ್ತಿರ್ತಾರೆ, ಅದೇ ರೇಟ್ ಸಿಗುತ್ತೆ, ಅದಕ್ಕೇನು ಹೆಚ್ಚು ಸಿಗಲ್ಲ ಸರ್ ಅರಳಿಗೆ. ಹಾಂ ಸಿಗಲ್ಲ, ಮಾರ್ಕೆಟಿಂಗ್ ಎಷ್ಟೈತೆ ಎಲ್ಲ ಮಾರ್ಕೆಟ್ ಹೆಂಗೆ ಅಷ್ಟ ಜವಾರ ಎತ್ತಿರ್ಬೋದು, ಬ್ರೆಡ್ ಇರ್ಬೋದು, ಯಾವ ರೀತಿ ನಾವು ಅಲ್ಲಿ ಮಾಡಿಬರು ರೈತರು ಮಾಡ್ತಿರ್ತಾರೆ, ಆ ಬೀಜನ ಹೆಣ್ಣಿಗೆ ಮತ್ತು ದನ ಕರುಗಳಿಗೆ ತೊಗೊಂಡೋತಿರ್ತಾರೆ, ಅಲ್ಲಿ ಯಾವ ರೇಟ್ ಇರ್ತದೆ ಅದೇ ರೇಟ್. ಅದೇ ಒಂದು 100 ಹೆಚ್ಚು ಕಮ್ಮಿ, ನಮ್ದು ಚೊಲೋ ಬೆಳೆದ್ರೆ 100 ಹೆಚ್ಚು ಕಮ್ಮಿ ತೊಗೊಂತಾರೆ ಹೊರತಾಗಿ, ಅದೇ ಅಜಿಗಜ ಅಂತ ಇರಲ್ಲ ಸರ್. ಬೀಜಕ್ಕೆ ಏನು ರೇಟ್ ಕೊಡ್ತಾರೆ ನಿಮಗೆ? 50,000 ಕೊಡ್ತಾರೆ. 50,000 1 ಕ್ವಿಂಟಲ್? 1 ಕ್ವಿಂಟಲ್ಗೆ 50,000. ಎಕರೆಗೆ 1.5 ಕ್ವಿಂಟಲ್ ಬೀಜ ಬರುತ್ತೆ, 2.5 ಲಕ್ಷ ರೂಪಾಯಿ. 2.5 ಲಕ್ಷ? 2.5 ಲಕ್ಷ ರೂಪಾಯಿ. ಖರ್ಚು ಎಷ್ಟಾಗ್ತದೆ ನಿಮ್ಗೆ? ಖರ್ಚು 1 ಎಕರೆಕ್ರಿ 1 ಲಕ್ಷ ರೂಪಾಯಿ ಖರ್ಚು ಬರ್ತಿರೋದು. ಅಂದ್ರೆ ನಾವು ಜೀವಾಮೃತ ಬಳಸೋದ್ರಿಂದ 80,000-70,000 ಬರ್ತೈತ್ರಿ. 70,000-80,000 ಖರ್ಚು ಬರ್ತದೆ. ಅದರಲ್ಲಿ ಔಷಧಿಗಳನ್ನ ನೀವು ಅಂಗಡಿಯಿಂದ ತಂದು ಬಳಸಿದ್ರೆ ಕೊಡ್ತಾರೆ, ಅವರೇ ಕೊಡ್ತಾರ, ಅವ್ರನ್ನ ಬಳಸ್ಬೇಕ್ರಿ. ನಾವು ಅಂಗಡಿ ತಂದು ತರ್ಬೋದು ಬಿಡ್ರಿ, ಮತ್ತೆ ರೈತರ ರೊಕ್ಕ ಇರಲಿನೆಲ್ಲ ಅವ್ರೇ ಕೊಡ್ತಾರ, ತಗೊಂಡ ಬಳಸೋದು. ಇಂಥ ಒಳಗೋ ಇಂಥ ಹೊಡ್ತಿರ್ತೀವಿ. ಅವ್ರು ಫ್ರೀ ಕೊಡ್ತಾರ? ಇಲ್ಲ ಸರ್, ಆಮ್ಯಾಕೆ ನಾವು ಬೀಜದ ಮಾರಾಟ ಮಾಡಿ ಅವ್ರು ಮತ್ತೆ ನಾವು ಕೊಡ್ಬೇಕಾದ್ರೆ ಮಾರ್ಚ್ ರೊಕ್ಕ ಕೊಡ್ತಾರಲ್ಲ, ಅದ್ರ ಬಡ್ಡಿ ಗಂಟ ಹಾಕಿ ಮುರಿದು ಕೊಡ್ತಾರೆ. ಒಟ್ಟಾರಾಗಿ ಈಗ ನಿಮ್ಗೆ ಹತ್ತಿಯ ಬೀಜೋತ್ಪಾದನೆ ಲಾಭದಾಯಕ? ಲಾಭದಾಯಕ ರೀ, ಒಳ್ಳೆ ಲಾಭ ಆದಂತ ಬೆಳೆ ಆಗೋದಿಲ್ಲ, ಲಾಸ್ ಇಲ್ಲ ಇದ್ರಲ್ಲಿ? ಲಾಸ್ ಇಲ್ಲ ರೀ, ಲಾಸ್ ನಾವು ಮಾಡ್ಕೋಬೇಕಾದ್ರೆ ಕಸ ಪಸ ತೆಗಿಲಾರ್ದಾರು, ಅರ್ಧಂಬರ್ಧ ಕ್ರಾಸ್ ಮಾಡಿಬಿಟ್ಟು ಹೋಗೋದು, ಮತ್ತೆ ಸರಿ ಟೈಮ್ ಬೆಳೆಸಲಿಕ್ಕೆ ಆಮೇಲೆ ಲಾಸ್ ಆಗತ್ತೆ. ಒಂದು ಶಿಸ್ತುಬದ್ಧವಾಗಿ ಮಾಡ್ಕೊಂಡ್ರೆ, ಶಿಸ್ತುಬದ್ಧವಾಗಿ ಮಾಡಿದ್ರಪ್ಪ ಅಂದ್ರೆ ಇನ್ನ ಇದಕ್ಕಿಂತ ಜಾಸ್ತಿ ಬರ್ತಕ್ಕಂಥ ರೈತರು ಅದಾರ, ಬೆಳೀತಾರೆ. ಈ ವರ್ಷ 5 ಕ್ವಿಂಟಲ್ ಬೆಳೆದಿನಿ, ಜಾಸ್ತಿ ನಂಗೆ ಬೆಳಿಬೇಕಂತ ಹಂಗೈತಿ. ಯಾಕಂದ್ರೆ ನಾವು ತಿಪ್ಪಿ ಗೊಬ್ಬರ ಹೇಳ್ಸೋದ್ರಿಂದ ಭೂಮಿ ಸಣ್ಣಕ್ಕೆ ಆಗತ್ತೆ, ದೇಶಿ ಎರೆಹುಳುಗಳು ಬರ್ತಾವ, ಮತ್ತು ನಾವು ಈ ರೀತಿ ಗೋಕೃಪಾಂಬ ತಗೆಲ್ ಬೆಳೆಸೋದ್ರಿಂದ ಖರ್ಚನೂ ಕಡಿಮೆ ಆಗತ್ತೆ, ಇಳುವರಿ ಜಾಸ್ತಿನೇ ಬರ್ತೈತಿ. ಈ ರೀತಿ ನಾವು ಮಾಡ್ಬೋದು. 2 ಎಕರೆಯಲ್ಲಿ ನೀವು ಮಾಡಿದ್ರೆ? 2 ಎಕರೆದಲ್ಲಿ ಮಾಡಿ ಸರ್. 1 ಎಕರೆಗೆ ನಿಮಗೆ 2.5 ಲಕ್ಷ ಬರ್ತದೆ, ಆರಾಮ. 2 ಎಕರೆಗೆ 1.5 ಲಕ್ಷ ಆಗ್ತದೆ. ಆಗ್ತೈತಿ, ಮತ್ತು ಖರ್ಚು ವೆಚ್ಚ ಎಲ್ಲ ಹೋಗಿ ಒಂದು ಆರಾಮ ಉಳಿತೈತಿ, ಒಂದು 7-8 ಲಕ್ಷ ನಿಮಗೆ ಉಳಿತದೆ. 2.5 ಲಕ್ಷ ಅಂದ್ರೆ 3 ಲಕ್ಷ ಸರ್. ಸೊ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ನಿಮಗೆ? ಇಲ್ಲ ಸರ್, ಇಷ್ಟ ಸಾಕು ಮಾಡಿದ್ರೆ ಹೆಚ್ಚುವರಿ ಆದಪ್ಪ ಅಂದ್ರೆ ಲೇಬರ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಮತ್ತೆ 2 ಎಕರೆ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಮಾಡಕತ್ತೀನಿ. ಈ ರೀತಿ ಇವೆಲ್ಲ ಕುರಿ ಗೊಬ್ಬರ ಮತ್ತೆ ಕುರಿ ಹಟ್ಟಿ ತಪ್ಪಿಸೋದು. ಈ ವರ್ಷ ಏನ್ ಮಾಡ್ತೀವಿ, ಇಲ್ಲಿ ಕನಕಗಿರಿ ತಕ್ಕ ಇವು ಬಂದಿತ್ತು ಇವು 3 ಜನ ಹೋಗಪ್ಪ ಅಂದ್ರೆ ಆ ಟೈಮ್ನಾಗ ಬಂದಾಗ ತಪ್ಪಿಸಿದ್ದೆ. ದೀಪಾವಳಿ ಎತ್ತಿ ಬಂದ್ಗಡೆನೆ ದೀಪಾವಳಿ ನಂತರ ಬಂತು, ಬಂದಾಗ ತಪ್ಪಿಸ್ಕೊಂಡ್ವಿ. ಅವ್ ಬಾಳ ಒಂದು ಇಳುವರಿ ಬಂತು, ನಮ್ಮ ಹೀರಿಕೆ ಹಾಕಿದ್ದೆ ಅದು ಒಂದು ಸುಮಾರು 1-60,000 ರೂಪಾಯಿ ಹೀರಿಕೆ ಆಯ್ತ್ರಿ. ಕಸ ಬಿತ್ತು ಜಾಸ್ತಿ ಬಿದ್ದು ಬಿಡ್ತೀರಿ. ಹಂಗಂದ್ರೆ ಮೊದಲು ಏನ್ ಮಾಡ್ಕೊಂಡು ಮೊದಲು 2-3 ಸಲ ನೀರು ಕಟ್ಬೇಕ್ರಿ ನಾವು. ಆ ಕುರಿ ಹಟ್ಟಿ ಅಂತ ತಪ್ಪಿಸಿದ ಮೇಲೆ ನಾವು ಹಂಗ ಬಿದ್ದೀವಿ, ಒಬ್ಬ ಖಂಡಪಟ್ಟು ಕಸ ಬಂದು ಕುರಿಯಾಳಿ ಕಡೆ ಹಂಗಾಗ್ತು. ಈಗ ಬೀಜವನ್ನು ಖರೀದಿ ಮಾಡ್ತಾರಲ್ವಾ, ನಿಮ್ಗೆ ಪೇಮೆಂಟ್ ಯಾವಾಗ ಹಾಕ್ತಾರೆ, ಸಿಸ್ಟಮ್ ಹೇಗೆ ಅದು? ನಾವು ಎಂದು ಕೊಡ್ತೀವಿ ರೀ, ಅಲ್ಲಿಂದ 4 ತಿಂಗಳ ರೀ ಟೈಮ್. ಯಾಕೆ ಹಿಂಗೆ? ಅವರು ಇದು ಕಳಿಸ್ತಾರೆ, ಮಳಿಕೆ ಪ್ರಮಾಣ ಕಳಿಸ್ತಾರ, ಮಳಿಕೆ ನೋಡಿದ ಗಟ್ಟೆ ಮಾರಾಟ ಆಗ್ತಮ್ಯಾಕ ಮಾರ್ಚ್ ತಿಂಗಳಲ್ಲಿ ನಮ್ಗೆ ಕೊಡ್ತಾರೆ, ಮಾರ್ಚ್ ಏಪ್ರಿಲ್ ತನಕ ಬರಲ್ಲ. ಅವ್ರು ಬೀಜ ಮಾರಿದ್ಮೇಲೆ ನಿಮ್ಗೆ ರೇಟ್ ಅಲ್ಲ ಮಾರ್ತಾವೇನು ಗೊತ್ತಿಲ್ಲ, ಮಾರ್ತಾರ ಅವ್ರ ಕೊಡ್ತಾರೆ ಕಂಪ್ನಿಯವ್ರನ್ನ, ಅವಾಗ ಬರ್ತಾರ ನೋಡ್ರಿ ನಮ್ಮ ರೊಕ್ಕ. ಅಷ್ಟು ಗ್ಯಾಪ್ ಆಗ್ಬಾರ್ದಲ್ವಾ? ಇಲ್ಲ ಆಗ್ತೈತ್ರಿ, ಯಾವತ್ತಿಗೆ ಬೀಜದಿರೋದಂಗ ಮತ್ತಿ ಬೀಜದ್ದು ಅವಾಗ ಕೊಡ್ತಾರಲ್ಲ. ಇಲ್ಲ ಅಂದ್ರೆ ಈಗ ಸುಮ್ಮನೆ ನಾನು ಹೇಳಿದ್ರು, ಒಂದು ಕಮರ್ಷಿಯಲ್ ದೃಷ್ಟಿಯಿಂದ ನೋಡೋದಾದ್ರೆ ನಿಮ್ಮ 5 ಲಕ್ಷ ರೂಪಾಯಿ ಹಣ 4 ತಿಂಗಳಿಗೆ ಸಾಮಾನ್ಯವಾಗಿ ಒಂದು ಬ್ಯಾಂಕ್ ಇಂಟ್ರೆಸ್ಟ್ ಎಲ್ಲ ಲೆಕ್ಕ ಹಾಕಿದ್ರು ಅಷ್ಟು ಸೇರಿಸಿ ಆದ್ರೂ ಕೊಡ್ತಾರ ಅವರು? ನಿಮ್ಮ ನಿಕ್ಕಿ ಅಮೌಂಟ್ ಕೊಡ್ತಾರೆ? ಇಲ್ಲ ಇಲ್ಲ, ನಾವು ಕೊಬ್ಬರಿ ಎಣ್ಣೆ ಕೊಟ್ಟಿರ್ತಾರಲ್ಲ ಅದನ್ನ ಬಡ್ಡಿನ ಹಾಕ್ತಾರ ನಮ್ಗೆ. ನಿಮಗೆ ಬಡ್ಡಿ ಹಾಕ್ತಾರೆ? ನಮಗ್ ಬಡ್ಡಿ. ನಿಮ್ಮ ದುಡ್ಡಿಗೆ ಬಡ್ಡಿ ಇಲ್ವಾ? ಇನ್ನು ಮಾರಾಟ ಆಗಿರಲ್ಲ ಅಲ್ರಿ, ನಡ್ಬರ್ಕ್ ಏನೇ ಆದ್ರೂ ಸಹಿತ ರೈತರ ಈ ಮುಗ್ಧತೆಯ ದುರ್ಬಳಕೆ ಆಗ್ತದೆ. ಎಲ್ಲರಿಗೆ ಕೊಟ್ಟಾಗ ನಮಗ್ ಕೊಡ್ತಾರೆ ಅಷ್ಟೇ, ಎಲ್ಲರಿಗೆ ಅವಾಗ ಕೊಡ್ತಿರ್ತಾರ್ರಿ. ಮತ್ ನಡ್ಬರ್ಕ್ ಯಾವಾಗ ಬೇಕಾದ್ರೆ ನಾವು ರೊಕ್ಕ ಸಿಗಬಹುದು, ಕೊಡ್ತಾರ ಕೊಟ್ಟು ಬಡ್ಡಿ ಇಲ್ಲದೆ ಕೊಡ್ತಾರ? ಏ ಇಲ್ಲ ಸರ್, ಬಡ್ಡಿನೇ ಕೊಡ್ತಾರ. ಮತ್ತೆ ನೋಡಿ, ಒಬ್ರಿಕ ಬಡ್ಡಿ ಆಗ್ತದ್ರಿ ಈ ವರ್ಷ ಬಡ್ಡಿ ಇಲ್ಲ ಅಂತ ಹೇಳ, ಒಬ್ರಿಕ ಎಣ್ಣೆಗೆ ಬಡ್ಡಿ ಇಲ್ಲ. ಇದನ್ನು ನೀವು ಕೇಳ್ಬೋದಲ್ಲ ಬೆಳೆಗಾರರೆಲ್ಲ. ನೀವು ಮಾರಾಟ ಮಾಡತ್ ನಾವು ಈಜ ತಗೊಂಡು ಮಾರಾಟ ಮಾಡಿದ್ಮ್ಯಾಕ ನಾವು ಕೊಡುದು ಕಂಪ್ನಿಯವ್ರಿಗೆ ಕಳ್ಸ್ಬೇಕಲ್ರಿ. ಕಂಪ್ನಿಯವ್ರಿಗೆ ಕಳ್ಸಿದ ಮ್ಯಾಕ ಅವ್ರು ನಾಟಿ ಪ್ರಮಾಣ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಆಮ್ಯಾಕ ನಮ್ಗೆ ಅವ್ರು ರೊಕ್ಕ ಬಿಡುಗಡೆ ಮಾಡ್ತಾರ. ರೈತರಿಗೆ ಎಲ್ಲೋ ಒಂದು ರೀತಿ ಈ ತರದ ಸಣ್ಣ ಶೋಷಣೆಗಳು ನಿರಂತರವಾಗಿ ಸಾಕ್ತಾ ಇದೆ. ಸಾಕ್ತಾವ್ರಿ, ಬೇರೆ ಬೆಳೆ ಹಾಕ್ಬಿಟ್ರಿ ಇವತ್ತು ಇವತ್ತ ರೊಕ್ಕ ಸಂಬರ್ಬೋದ್ರಿ, ಅಂದ್ರೆ ಅದ್ರ ಖರ್ಚು ಜಾಸ್ತಿ ಆಗಿರುತ್ತೋ ಅಷ್ಟು ಕಷ್ಟ ಇಳಿವರಿ ಬಂದ್ರು ಅಂತದ್ ಬೆಲೆ ಇರಲಿಲ್ಲ. ಓಕೆ ಮಾರುತಿ ನಾಯ್ಕ ಅವರೇ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ಹತ್ತಿ ಬೆಳೆ ಬೀಜೋತ್ಪಾದನೆಯಲ್ಲಿ ತೊಡಕೊಂಡಿದ್ರಿ, ಇದರ ಅನುಭವಗಳನ್ನು ಹಂಚಿಕೊಂಡಿದ್ರಿ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ಇದುವರೆಗೆ ಹತ್ತಿ ಬೆಳೆ ಬೀಜೋತ್ಪಾದನೆಯ ಅನುಭವಗಳು ಶ್ರೀ ಮಾರುತಿ ನಾಯಕ್ ಅವರೊಂದಿಗೆ ಸಂದರ್ಶನ ಆಲಿಸಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಕೇಳಿ ಕೃಷಿ ಗೀತೆ. Thank you. ರೀ ಒಂದ್ ಒಳ್ಳೆ ಇನ್ಶೂರೆನ್ಸ್, ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ, ವಾವ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ ಎರಡು ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ DAP ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ DAP ಸಿಂಪಡಿಸಿ. ರೈತ ಬಾಂಧವರೇ ಆಲಿಸಿ, ರೈತರಿಗೆ ಸಲಹೆ. ಆತ್ಮೀಯ ರೈತ ಬಾಂಧವರೇ, ನಾವಿವತ್ತು ಬಹಳ ವಿಸ್ಮಯಕಾರಿಯಾದಂಥ ವಸ್ತು ಜೇನುತುಪ್ಪ. ಆ ಜೇನುತುಪ್ಪ ಯಾವ ರೀತಿ ಆಗುತ್ತೆ, ಹೇಗೆ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಜೇನು ಅಂತಕ್ಕಂಥದ್ದು ನಮಗೆ ಪ್ರಕೃತಿ ನೀಡಿರತಕ್ಕಂತಹ ವರ ಅಥವಾ ದ್ರವರೂಪದ ಒಂದು ಬಂಗಾರ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಜೇನುತುಪ್ಪವನ್ನು ಜೇನುಹುಳುಗಳು ಮಕರಂದವನ್ನು ಸಂಗ್ರಹಿಸುವುದರ ಮುಖಾಂತರ, ಮಕರಂದವನ್ನು ಅರಗಿಸಿಕೊಂಡು ತುಪ್ಪವನ್ನು ತಯಾರು ಮಾಡ್ತವೆ. ಕೆಲಸಗಾರ ಹುಳುಗಳು ಆಹಾರ ಸಂಗ್ರಹಣೆಗೆ ಹೋದಾಗ ಮಕರಂದವನ್ನು ಸಂಗ್ರಹಿಸಿ ತಮ್ಮ ಎರಡನೇ ಹೊಟ್ಟೆಯಲ್ಲಿ, ಪ್ರತಿಯೊಬ್ಬರಿಗೂ ಮನುಷ್ಯರಿಂದ ಹಿಡಿದು ಪ್ರತಿಯೊಂದು ಜೀವಿಗೂ ಕೇವಲ ಒಂದು ಹೊಟ್ಟೆ ಇರುತ್ತೆ, ಆದರೆ ಜೇನುಹುಳುಗಳಿಗೆ ಬಹಳ ವಿಶಿಷ್ಟವಾದಂತಹ ರಚನೆ, ಎರಡು ಹೊಟ್ಟೆಗಳಿರುತ್ತೆ. ಒಂದು ನೇರವಾಗಿ ತನ್ನ ಆಹಾರವನ್ನು ಅರಗಿಸ್ಕೊಳ್ಳಿಕ್ಕಿದ್ರೆ ಇನ್ನೊಂದು ಜೇನುತುಪ್ಪವನ್ನು ತಯಾರು ಮಾಡಿಕೊಳ್ಳಿಕ್ಕೋಸ್ಕರನೇ ಎರಡನೆಯ ಹೊಟ್ಟೆ ಇರುತ್ತೆ. ಆ ಹೊಟ್ಟೆಯಲ್ಲಿ ತುಂಬಿಸ್ಕೊಂಡು ಗೂಡಿಗೆ ಮರಳು ಬರ್ತಾ ಇರುತ್ತೆ. ಆ ಮರಳಿ ಬರುವ ಸಂದರ್ಭದಲ್ಲಿ ಹಲವಾರು ವಿಶಿಷ್ಟವಾದಂತಹ ಕಿಣ್ವಗಳು ಆ ಒಂದು ಮಕರಂದದ ಜೊತೆಗೆ ಸೇರಿ ಅದರಲ್ಲಿ ಅನೇಕ ರಾಸಾಯನಿಕ ಪ್ರಕ್ರಿಯೆಗಳು ನಡೆದು ಮಕರಂದವು ಜೇನುತುಪ್ಪವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಈ ಒಂದು ಪರಿವರ್ತನೆ ಆದ ನಂತರ ಅವುಗಳು ಗೂಡಿಗೆ ಮರಳಿದಾಗ ತಮ್ಮ ಹೊಟ್ಟೆಯ ಒಳಗಿರ್ತಕ್ಕಂತಹ ಪರಿವರ್ತನೆಗೊಂಡ ಮಕರಂದವನ್ನು ಆ ಕೋಶಗಳಲ್ಲಿ ತಮ್ಮ ವಾಂತಿಯ ಮುಖಾಂತರ ತುಂಬಿಸ್ತಾ ಹೋಗ್ತವೆ. ಅಂದರೆ ಜೇನುತುಪ್ಪ ಅಂತಕ್ಕಂಥದ್ದು ಜೇನು ಹುಳುವಿನ ವಾಂತಿ ಅಂತ ನಾವು ಅಂದ್ಕೊಳ್ಬೋದು. ಆದರೆ ಆ ವಾಂತಿಗೆ ಬರುವ ಸಂದರ್ಭದಲ್ಲಿ ಹಲವಾರು ಕಿಣ್ವಗಳು ಅದರಲ್ಲಿ ಸೇರಿಕೊಂಡಿರುತ್ತೆ. ಆ ಜೇನಿನ ಬಾಯಿಂದ ಹೋಗಿ ಅದರ ಒಂದು ಜೀರ್ಣಾಂಗ ವ್ಯೂಹದಲ್ಲಿ ಸೇರಿರುತ್ತೆ. ಹಾಗಾಗಿ ಹಲವಾರು ಕಿಣ್ವಗಳು, ಅದರಲ್ಲಿರ್ತಕ್ಕಂತಹ ಸೂಕ್ಷ್ಮಾಣುಜೀವಿಗಳು ಆ ಒಂದು ಮಕರಂದವನ್ನು ಜೇನುತುಪ್ಪವಾಗಿ ಪರಿವರ್ತನೆ ಮಾಡುತ್ತೆ. ಸಂಪೂರ್ಣವಾಗಿ ಪರಿವರ್ತನೆಯಾದ ನಂತರ ಅದರಲ್ಲಿರ್ತಕ್ಕಂತಹ ತೇವಾಂಶವನ್ನು ತೆಗೆದು ನಂತರ ಗಟ್ಟಿಯಾದ ಜೇನುತುಪ್ಪವನ್ನು ಕೋಶಗಳಲ್ಲಿಟ್ಟು ಅವುಗಳಿಗೆ ಮೇಣದ ಪದರದ ಮುಖಾಂತರ ಮುಚ್ಚುತ್ತವೆ. ಬಹಳ ಆಸಕ್ತಿಯಾದಂಥ ವಿಷಯ ಅಂತೇಳಿದರೆ ಈ ಜೇನುತುಪ್ಪಕ್ಕೆ ಯಾವುದೇ ಎಕ್ಸ್ಪೈರಿ ಡೇಟ್ ಅನ್ನೋದಿಲ್ಲ. ಅಂದರೆ ಇಷ್ಟೇ ಕಾಲಕ್ಕೆ ಇದು ಹಾಳಾಗುತ್ತೆ ಅನ್ನೋದಿಲ್ಲ. ಶುದ್ಧವಾದ ಜೇನುತುಪ್ಪ ಸಾವಿರಾರು ವರ್ಷಗಳವರೆಗೂ ಸಹ ನಾವು ಕಾಪಿಟ್ಕೊಳ್ಬೋದು. ಅದು ಗೂಡಿನಲ್ಲೇ ಇರಲಿ ಅಥವಾ ನಾವು ತೆಗೆದು ಹೊರಗಡೆ ಇಟ್ಟರು ಸಾವಿರಾರು ವರ್ಷಗಳ ಕಾಲ ಕೆಡದಂತೆ ಇಡೋದಕ್ಕೆ ಸಾಧ್ಯ ಇದೆ. ಆದರೆ ಈ ಒಂದು ಜೇನುತುಪ್ಪ ಇವತ್ತು ನಮ್ಮ ಇತಿಹಾಸದಲ್ಲಿ ಸುಮಾರು 5,000 ವರ್ಷಗಳ ಹಿಂದೆ ತಯಾರಾದಂಥ ಜೇನುತುಪ್ಪ ಈಜಿಪ್ಟಿನ ಪಿರಮಿಡ್ಡುಗಳ ಮಣ್ಣಿನ ಮಡಕೆಗಳಲ್ಲಿ ನಮಗೆ ಇವತ್ತಿಗೂ ಸಿಗ್ತಾ ಇದೆ. ಇವತ್ತಿಗೂ ಸಹ 5,000 ವರ್ಷದ ಹಿಂದಿನ ಜೇನುತುಪ್ಪ ಅದೇ ಬಣ್ಣ ರುಚಿಯೊಂದಿಗೆ ನಮಗೆ ಲಭ್ಯ ಇದೆ. ಅಂತಂದರೆ ಜೇನುತುಪ್ಪ ಎಂದೆಂದಿಗೂ ಕೆಡಲಾರದಂತಹ ಪದಾರ್ಥ. ಇದಕ್ಕೆ ಮುಖ್ಯ ಕಾರಣ ಅದರಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶ, ಅದರಲ್ಲಿರ್ತಕ್ಕಂತಹ ಹಲವಾರು ಸೂಕ್ಷ್ಮಾಣು ಜೀವಿಗಳು ಬೇರೆ ಯಾವುದೇ ಜೀವಿಗಳನ್ನು ಬೆಳೀಲಿಕ್ಕೆ ಬಿಡದಂಗೆ ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಬರುತ್ತೆ. ಅಷ್ಟೊಂದು ವೈವಿಧ್ಯಮಯವಾದಂತಹ, ವಿಸ್ಮಯಕಾರಿಯಾದಂತಹ, ದೇವರು ಕೊಟ್ಟಂತಹ ವರ ಜೇನುತುಪ್ಪ. ಧನ್ಯವಾದಗಳು. ರೈತರಿಗೆ ಸಲಹೆ ಆಲಿಸಿದಿರಿ. ಒಂದೊಂದು ನೀರಹನಿ ಅಮೂಲ್ಯಖನಿ, ಅದನುಳಿಸಲು ಬಸಿಯಬೇಕು ಬೆವರಿನ ಹನಿ. La la la la la la la la la la la la la